ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸಂಭವ, ಆರೆಂಜ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಬೆಂಗಳೂರು. ಅಕ್ಕ, ಕೆಲ್ಸ ಸಿಕ್ತು. ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್. ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್. ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು. ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ, ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು. ಆದ್ರೆ ಅಕ್ಕ ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ. ಪಾರ್ಟಿನಂದು ಬಜೆಟ್ ನಿಂದು. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:51. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ಅದಾದ ನಂತರ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಅದಾದ ನಂತರ ಕೃಷಿ ಲೋಕ, ತದನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಮೇ 5-25 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಸಮೀಕ್ಷೆಯನ್ನು ಮೇ 25ರವರೆಗೆ ವಿಸ್ತರಿಸಲಾಗಿದೆ. ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಜಯಣ್ಣ, ಅದ್ಯಾಕೋ ಮಧ್ಯ ಮಾತಾಡ್ತಾವನೆ, ಏನಣ್ಣ? ಅಲ್ಲ ಹೇಳ್ತೀನಿ ಕೇಳು. ಮೊನ್ನೆ ಮೈಸೂರು ಪೇಟೆಗೆ ಹೋಯ್ತೀನಿ ಅಂತ ಬಂದ್ ಅಂತ ಹೇಳ್ದ, ಯಾಕೆ ಏನು ಎತ್ತ ಹೇಳಲಿಲ್ಲ. ಆಮೇಲೆ ಬತ್ತೀನಿ ಅಂದನು, ಬರನೇ ಇಲ್ಲ. ನೋಡಿದ್ರೆ ಪೇಪರ್ನಾಗೆ ಪಟದಾಗ ಕಾಣಿಸ್ಕತಾವನೆ, ಅಲ್ಲೆಲ್ಲೋ ಹಲ್ಸನಣ್ಣ ಹಿಡ್ಕೊಂಡು ನಿಂತ್ಕೋಬಿಟ್ಟವನೆ. ಹಲ್ಸಿನ ಬೆಳಕ್ ಹೋಗಿದ್ದ ಅನ್ಸ್ತದೆ. ಬುಡಪ್ಪ, ನೀನ್ ಒಳ್ಳೆ ಮಾತೆ ಆಡ್ದೆ, ಎಲ್ಲಿ ಬೇರೆ ತರ ಹೇಳ್ಬಿಟ್ಟ ಏನೋ ಅಂತ ಅನ್ಕೊಂಡು ನಾನುವೆ ನೋಡ್ತಾ ಇದ್ದೀನಿ ನಿನ್ ಮಕುವೆ. ಯಾಕೆ ಅಂದ್ರೆ ಪೇಪರ್ನಾಗಿ ಪಟ ಬಂದ್ಬಿಟ್ಟದೆ ಅಂತ ಹೇಳಿದ್ಯಲ್ಲ, ಏನಾರ ಇಮ ಕಾಣದೇ ಇದ್ದದಕ್ಕೆ ಆಕಾಶವಾಣಿನಾಗ ಅದೇನೋ ಕಾಣೆ ಆದವರ ಬಗ್ಗೆ ಅದನ್ನ ಪ್ರಕಟಣೆ ಕೊಡ್ತಾರಲ್ಲವ. ಆದ್ರೆ ಪೇಪರ್ ಅಲ್ಲಿ ಎಲ್ಲ ಹಾಕ್ತಾರೆ ಕಾಣೆ ಆಗವನೆ ಅಂತ. ಹಂಗು ಆಕಾಶ ಪೇಪರ್ ಅಲ್ಲಿ ಫೋಟೋ ಹಾಕ್ಬಿಟ್ಟು ಕಾಣೆ ಆಗವನೆ ಅಂತ ಹೆಂಗ ಹೇಳಕ್ ಆಯ್ತದೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ? ನೀನು ಇದ್ಯಲ್ಲ, ನೀನು ಅದೇ ಹೋಗಿದ್ದಿಕ್ಕಪ್ಪ. ಎಷ್ಟ ಅಲಸನಣ್ಣ ತಿಂದೆ? ಏನಪ್ಪ ನಾ ಈ ವಯಸ್ಸಿನಲ್ಲಿ ಏನ್ ತಿನ್ನಕ್ಕ? ಸ್ಪರ್ಧೆ ಇತ್ತಲ್ಲ ಅಣ್ಣ, ಇದು ಒಂದ್ ನಿಮಿಷದಲ್ಲಿ ಯಾರು ಜಾಸ್ತಿ ತಿಂತಾರೆ ಅವ್ರಿಗೆ ಬಹುಮಾನ ಅಂತ. ಅದೇ ಕವ್ವ, ನಾನು ಈ ವಯಸ್ಸಿನಲ್ಲಿ ಎಷ್ಟು ಒಂದು ತಿನ್ಲಿ, ಯಾರೋ 40 ತೊಳೆ ತಿಂದ್ರಂತೆ. ತಿನ್ಲಿ ಬಿಡವ, ಜೀವ ಚೆನ್ನಾಗಿರ್ಲಿ. ಇವನು ಕುಂತಿದ್ದ ಅನ್ಸುತ್ತೆ, ಎಲ್ಲ 35-36 ಸುಸ್ತಾಬಿಟ್ಟು ಹೇಳ್ತಿಲ್ಲ ನಮ್ತಾವು. ಅಲ್ಲ, ಅದಾದ್ಮೇಲೆ ಇವ್ನು 2 ದಿನ ಆಚೆ ಕಾಣಿಸ್ಕೊಳ್ಲಿಲ್ಲ. ಕೆಟ್ಟೋಗಿ ನಮ್ ತಾತ ಹೇಳವ, ಅವ್ರ ತಾತಂತವ್ ಯಾರೋ ಕಾಂಪಿಟೇಷನ್ ಕಟ್ಟಿದ್ರಂತೆ, ಎಬ್ಬಲ್ಸು ಒಂದ್ ಬತ್ತದಲ್ಲ, ದೊಡ್ಡಲ್ಸು ಮಾರುದ್ದ ಬತ್ತದೆ, ಇದ ಪೂರ್ತಿ ತಿನ್ಬೇಕು ಅಂತ. ಸಾಡೆ ಸಿಪ್ಪೆ ದಿಂಡ ಏನು ಬಿಡೋಂಗಿಲ್ಲ ಅಂತ. ತಿನ್ಬಿಟ್ರ ಕಾಣಿ, ಇಡೀ ಅಲಸನಣ್ಣ ತಿಂದವನಂತ ಕಣ್ಣ. ತಿಂದ್ಬಿಟ್ಟು 1 ವಾರ ಸುಧಾರಿಸ್ಕಣ್ಣಂತೆ. ಹಂಗೆ ಹಿಂದಿನ ಕಾಲ ಹಂಗಿತ್ತು ಬಿಡು. ಅರ್ಗಸ್ಕತ್ತಿದ್ರು ಕಣ, ಕಲ್ ತಿಂದ್ರು ಅರ್ಗಸ್ಕತ್ತಿದ್ರು ಕಣ. ಈಗ ಹಲಸಿನ ವಿಚಾರ ಯಾಕೆ ಬತ್ತು ಅಂದ್ರೆ, ಹಲಸಿನಣ್ಣ ಐತಲಪ್ಪ ಈಗ ಅದು ವಿಶ್ವ ಆಹಾರ ಆಗ್ಬಿಟ್ಟದೆ. ಎಲ್ಲಾ ಕಡೆನೂ ತಿಂತಾರೆ. ಹೆಂಗ ಅಂದಿಯೋ, ಈಗ ಹಲಸಿನಣ್ಣ ಮುಂಚೆಯಿಂದ ಬಳಸ್ತಾ ಇದ್ದೀವಿ. ಹಣ್ಣು ಅಷ್ಟೇ ಅಲ್ಲ, ಹಲಸಿನ ಕಾಯಿನಲ್ಲಿ ಅಡುಗೆ ಮಾಡ್ತೀವಿ, ಹಲಸಿನ ಹಪ್ಪಳ ಮಾಡ್ತಾರೆ, ಮಲಗಾಡ್ಗೊಂಟೋದ್ರೆ ಹಲಸಿನ ದ್ವಾಸೆ ಮಾಡ್ತಾರೆ, ಬೇರೆ ಬೇಕಾದಷ್ಟು ಹಲಸಿನ ಮಾಡ್ತಾರೆ. ಥೈಲ್ಯಾಂಡ್, ಮಲೇಷಿಯಾ, ಬೇರೆ ಬೇರೆ ಯಾವ್ದೋ ದೇಶದಲ್ಲಿ ಹಲಸಿನ ಮೇಲೇನೆ ಆ ದೇಶದ ಆರ್ಥಿಕತೆ ನಿಂತದಂತೆ. ಅಂದ್ರೆ ಹಲಸಿನ ಮರಗಳ ಬೆಳೆದ್ಬಿಟ್ರೆ ರೈತನಿಗೆ ಬೋ ಆದಾಯ ಬರ್ತದೆ ಅಂತ ಮಾರುಕಟ್ಟೆನಲ್ಲಿ ಈಗ ಒಂದ್ ಹಲಸಿನ ಧಾರಣೆ ಎಷ್ಟದೆ ಅಂತ ಕೇಳಿಯ? 200 ರೂಪಾಯಿ ಮೇಲಾದಕ್ಕವ. ಅದು ಯಾರೋ ಒಬ್ಬ ತುಮ್ಕೂರ್ತಾವಲೋ ತಿಪ್ಟೂರ್ತಾವಲೋ ಇತ್ತೇನ ಕಣ್ಣ ಅದು ಅಲ್ಲಿ ಸಿದ್ದು ಹಲಸು ಅಂತ. ಬೋರಿಸ್ ಸಸಿ ಮಾರ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬಿಡಪ್ಪ. ನಮ್ ರೈತರಿಗೆ ಇನ್ನೂ ಒಂದಷ್ಟ ಆಗ್ಲಿ ಬಿಡು. ಕೆಂಪಗಿರ್ತದೆ ತೊಳೆ, ಒಳ್ಳೆ ಜೇನ್ ತುಪ್ಪದಂಗೆ ಆಹಾ ತಿಂತ ಇದ್ರೆ ಹೆಂಗಿರ್ತೈತೆ ಅಂತೀಯ? ಏನು ನೀನು ಅಮ್ಮಗೆ ತಿನ್ಬಿಟ್ಟೇನು? ಅಲ್ಲ ನಾನೆಲ್ ಬಂದಿದ್ದೆ, ನೀನ್ ಹೋಗಿದ್ದಲ್ಲ ಹೇಳ್ಬೇಕು. ಲಕ್ಕವ ಇವನದೆಲ್ಲ ತಿಪ್ಟೂರು ತುಮಕೂರು ಅಂತ ಹೇಳ್ತಿದ್ನಲ್ಲ, ಆ ಜಮೀನ್ಗ ಹೋಗ್ಬಿಟ್ಟು ಏನಾದ್ರು ತಿನ್ಗಿನ್ ಬುಟ್ನ ಅಂತ ಅಲ್ಲಿ ತೋರಿಸಿದ್ರು ಕಣ್ಣ. ಆಮೇಲೆ ರುದ್ರಾಕ್ಷಿ ಹಲಸು ಅಂತ, ಆಮೇಲೆ ಅಂಟಿಲ್ಲದ ಹಲಸು ಅಂತ, ಅದೇ ಹಂಗೆ ಹಿಂದೆಲ್ಲ ಈ ಬ್ಯಾಸ್ಕೆನಾಗೆ ಹಲಸಿನ ಹಣ್ಣು ಬರೋದು, ಈಗ ವರ್ಷ ಪೂರ್ತಿ ಹಲಸಿನ ಹಣ್ಣು ಬರೋವಂಥ ತಳಿಗಳು ಅದಾವಂತೆ. ಎಲ್ಲ ಕಾಲಕ್ಕೂ ಹಲಸಿನ ಹಣ್ಣು ಹಲಸಿನ ಹಣ್ಣು ಅಲ್ಕ. ಹಿಂದಿನ ಕಾಲದಾಗ ಏನು ಹೇಳೋರು ಹೇಳು, ಹೊಸ್ದುಬಿಟ್ಟು ಹಲಸಿನು ಉಂಡ್ಬಿಟ್ಟು ಮಾವು ತಿನ್ನು. ನೋಡಿ ಎರಡು ಬಂದವೆ, ಹಸ್ಕಂಡ್ ಹಲಸಿನ ಹಣ್ಣು ತಿನ್ನು, ಚಂದಾಗಿ ಉಂಡ್ಬಿಟ್ಟು ಮಾವು ತಿನ್ನು. ರಸ್ಪುರಿ ಬೇಕಾ, ನೀಲಂ ಬೇಕಾ, ಬಾದಾಮಿ ಬೇಕಾ? ಯವ್ವ ಬಾದಾಮಿ ತಕೊಳ್ಳಪ್ಪ. ಮಾವಿನ ಹಣ್ಣಿಗೆ ರಾಜ ಅಂತೆ ಕಣ್ಣಣ್ಣ, ಮಾವಿನ ಹಣ್ಣೇ ಹಣ್ಣುಗಳು ರಾಜ ಇಲ್ವಾ? ಮಾವಿನ ಹಣ್ಣಿಗೆ ರಾಜ ಯಾರು ಅಂದ್ರೆ ಬಾದಾಮಿ, ಆ ಪೂಸು. ಅದಕ್ಕ ಆ ಪೂಸು ಅಂತಾರ, ಆ ಪೂಸು ಆ ಕೂಸು ಅನ್ಕಂಡೇನು ಇಲ್ಲ. ಹಣ್ಣಿನ ರಾಣಿ ಯಾರು ಹೇಳು ನೋಡುಮ್ಮ? ಯಾರಪ್ಪ ಹೇಳವ ನಿಂಗೆ ಗೊತ್ತಿದ್ರೆ? ಇಲ್ಲ ಗೊತ್ತಿಲ್ಲ ಕಣ್ಣಣ್ಣ. ಹಣ್ಣುಗಳ ರಾಜ ಮಾವು, ಹಣ್ಣುಗಳ ರಾಣಿ ಯಾರು? ಬಾಳೆಹಣ್ಣ. ಇಲ್ಲ ದೂರ್ ಕದಿಯ ಹೇಳು ಹೇಳು. ಇನ್ನೊಂದು ಮಾಡ್ತಿದ್ದಯ್ಯಪ್ಪ ನಮ್ಗ ನೀನು ಚಾನ್ಸ್ ಚಾನ್ಸ್ ನಿಂಗ ಹೇಳು, ಆಪ್ಷನ್ ಹೇಳಪ್ಪ. ಯಾವಾಗ್ಲೂ ಸಿಗೋ ಹಣ್ಣ ಸಿಗ್ತೈತೆ. ದ್ರಾಕ್ಷಿ ಗಿಡ, ಚಿಕ್ಕ ಗಿಡ ತಲೆ ಮೇಲೆ ಕಿರೀಟ ಇರ್ತೈತೆ. ಓಹೋ ಹೇಳು. ದಾಳಿಂಬಿಯಪ್ಪ ಯಾರು ಕಿರೀಟ ಎಲ್ಲಿ ಬಂದದು? ಟೊಮೆಟೊ ಹಣ್ಣೆಲ್ಲವ ಅದು ತರಕಾರಿ ಅದ. ಟೊಮೆಟೊ ಹಣ್ಣು ಆಯಿಂದ ಶುರು ಆಯ್ತತೆ, ಆಯಿಂದ ಶುರು ಆಯ್ತತೆ ಹೆಸರು. ಆಯಿಂದ ಹಣ್ಣಿನ ಹೆಸರು ಅದು ಯಾವ್ದಪ್ಪ? ಅದು ನೆಪ್ಪ ಆಯ್ತಾ, ಮೈಮ್ಯಾಕೆಲ್ಲ ಮುಳ್ ಮುಳ್ ಇರ್ತೈತೆ ಮೈಮ್ಯಾಕೆಲ್ಲ. ಇನ್ನು ಗೊತ್ತಾಯ್ತಾ ಇಲ್ವಾ? ತಲೆ ಮ್ಯಾ ಕಿರೀಟ ಹಸರುದು, ಮೈಮ್ಯಾಕೆಲ್ಲ ಮುಳ್ ಮುಳ್ಳು, ಆಯಿಂದ ಶುರು ಆಯ್ತತೆ. ಇನ್ನು ಗೊತ್ತಾನಿಲ್ಲ ಅಂದ್ರೆ ನಾನೇನು ಹೇಳಪ್ಪ? ಇಂಗ್ಲಿಷ್ ನಾಗ್ ಪಿ ಇಂದ ಶುರು ಆಯ್ತತೆ. ಇಂಗ್ಲಿಷ್ ಗೊತ್ತು ಕಣ್ಣ, ನಾನು ನಂಗ್ ಕನ್ನಡ ಗೊತ್ತು. ನಾನು ಹಿಂದಿನಕಿತ ಹೇಳಿದ್ನಲ್ವ, ನಾನು ಇಂಗ್ಲಿಷ್ ಕಲ್ತಕತಾಮಿನಿ ಅಂತ ಅದಕ್ಕೆ ಹೇಳ್ದದು ಕಣ. ಈಗ ಇಮ್ಮ ಸಣ್ಣದು ಅಂತಂದ, ನಮ್ ಜಯ ಸಣ್ಣ ಗಿಡ ಕಣ ಅದು. ಸಣ್ಣಕ್ಕಾಗ್ತಾ ಇದ್ದೆ ಸಪೋಟ ಬಿಡವ ಹೇಳದ್ರಲ್ಲ ಯಾವ ಪಾಟಿ ಇದನ್ನ ತಗೋಬಿಟ್ರಿ ಕ್ಲೂನ. ಟಿವಿ ನಾಗೆ ಹೇಳ್ತಾರಲ್ಲಪ್ಪ ಕೂರಿಸ್ಕೊಂಬಿಟ್ಟು ಅದನ್ನ ಆಟ್ ಸೀಟ್ ಅಂದ್ರ, ಆಟ್ ಸೀಟ್ ಮೇಲೆ ಕುಂಡಿಸ್ಕೊಂಬಿಟ್ಟು ಇದ್ಯಾವ್ದ ಉತ್ತರ ಹೇಳಿ ಹೇಳಿ ಅನ್ಕೊಂಡು ಒಂದಷ್ಟು ಅದೇನಪ್ಪ ಹೇಳ್ತಾರಲ್ಲ ಹಿಂಟ್ಸು ಆಪ್ಷನ್ಸ್. ಓಲಪ್ಪ ಈಗ ಹಲಸಿನ ಮೇಳಕ್ ಹೋಗಿದ್ದಲ್ಲ, ಸಸಿ ಪಸಿ ಏನಾದ್ರು ತಕಬಂದಿ ಕಣ? ಒಂದ 20 ಸಸಿ ತಂದಿನಿ. ನಂಗು ತಂದ ಕಮಲಕ್ಕೆ, ಮೂರ್ ಜನಕ್ಕೂ ಆಯ್ತಾ. ಸಿದ್ದಣ್ಣ ಕೇಳ್ದ ಒಂದ್ 2 ಸಸಿಯ, ಹಂಗೆ ಪಕ್ಕದ ಮನೆ ಕಾಳಣ್ಣ ಇಲ್ವಪ್ಪ ಅವನೊಂದ್ 3 ಸಸಿ ತಕಮಣ್ಣ ಅಂತ ಹೇಳಿದ್ದ. ಅವ್ರ ಒಂದು ಇಬ್ರಿಗೂ ಸೇರಿ 5, ನಮ್ ಮೂರ್ ಜನಕ್ಕೂ 5 20 ಸಸಿ ತಂದಿನಿ ಕಣ. ಕೊಟ್ಟಿನ ಮೂಲೆಯಲ್ಲಿ ಒರಗಿಸಿನಿ ಅಲ್ಲಿ ಕೊಟ್ಟನು. ಮತ್ತೆ ಮೊದ್ಲಿಗೆ ಕಮಲಕ್ಕಂಗೆ ಸುಭಾಷಯ 7. ಸುಭಾಷಯ್ಯ ಅವಳಿಗೆ ಹೇಳ ಏನ್ ಯಾವ ವಾರ್ಷಿಕೋತ್ಸವಪ್ಪ? ಇಸ್ವ ತಾಯಂದಿರ ದಿವಸ. ಓ ಅಮ್ಮಂದಿರ ದಿನ, ತಾಯಂದಿರ ದಿನ. ಬುಡ ಸುಭಾಷಯ್ಯ ಸುಭಾಷಯ್ಯಗಳು ಕಮಲವ್ವ ಧನ್ಯವಾದ ಚಂದ್ರಣ್ಣ. ಈಗ ಸರಿ ಹೇಳು ಜಯಣ್ಣ, ಶುಭಾಶಗಳು ಕಮಲಕ್ಕ ಅನ್ಬಾರ್ದು, ಕಮಲವ್ವ. ಧನ್ಯವಾದ ಜಯಣ್ಣ. ಬಿಡಪ್ಪ, ಈಗ ಈಗ ಕಮಲಕ್ಕ ಭಾಷಣ ಮಾಡ್ತಾಳೆ. ಏನ್ ಭಾಷಣ ಮಾಡ್ದಾಳ? ಒಂದರ ದಿನಕ್ಕೆ ಪ್ರಾಕ್ಟೀಸ ಮಾಡ್ಕೊತಾ ಇದ್ಲು. ಇನ್ನು ಬರ್ಕೊಂಡಿಲ್ಲ ಕಣ್ಣಣ್ಣ. ಮಾತಾಡವು ಕೇಳು, ಬರಕಿಲ್ಲ ಕಣ್ಣಣ್ಣ ಅವೆಲ್ಲ. ನೀನ್ ಮಾತಾಡ್ಬೇಕು, ಹೇಳು. ಅವ್ವಂದಿರ ದಿವ್ಸ ಏ ನಮ್ ಚಂದ್ರಣ್ಣ ಚೆನ್ನಾಗ್ ಮಾತಾಡ್ತಾನೆ. ಅವನು ಹೇಳ್ದ ಪಾಯಿಂಟ ಬರ್ಕೊಡ್ತೀನಿ ಬತ್ತೀನಿ ಇರು ಅನ್ಬಿಟ್ಟು ಅಲ್ಸ್ನಣ್ಣ ತಿನ್ಬಿಟ್ಟು ಸುಧಾರಿಸ್ಕೊತಾ ಕುಂತಿದ್ದ. ಈಗ ಬಂದವನೆ. ಈಗ ಅವಂದಿರ ಬಗ್ಗೆ ಮಾತಾಡಕ್ಕೆ ಅದೇನ್ ಹೆಂಗಸ್ರು ಬರ್ಕಬೇಕಾವ? ಅವಂದಿರ್ ಬರ್ಕಬೇಕಾವ? ಅದು ಅಲ್ಸ್ನಣ್ಣ ತಿನ್ನುವಾಗ ಅಂಟು ಸೇರ್ಕೊಬಿಟ್ಟು ತುಟಿ ಅಂಟ್ಕೊಬಿಟ್ಟವೆ. ನೀನೇ ಮಾತಾಡು. ಈ ಪಟ್ಟಿ ಮಾತಾಡ್ತಾ ಇನ್ ಅಂಟ್ಕೊಳ್ಳೋದೆ ಅಂತ ಹೇಳ್ತಿದ್ದ ಎಲ್ಲ ನೀನು. ಅವನ್ ದಿನದ ಬಗ್ಗೆ ಮಾತಾಡಕ್ ಅಂಟ್ಕೊಬಿಟ್ಟದೆ ಅಂತ ಏನ್ ಬಾಯಿ ಬೀಗ ಹಾಕ್ಸ್ಕೊಂಡ್ಬಿಟ್ಟಿದ್ದಾನ? ನಾನು ಯಾರಿಗೆ ಗೊತ್ತು ಹೇಳವ ಕಮಲಕ್ಕ, ಅವಂದಿರ ದಿವ್ಸ ನೀನ್ ಮಾತಾಡ್ಬೇಕು ಇಲ್ವಾ? ತಾಯಿ ಅಂದ್ರೆ ಇಡೀ ಪ್ರಪಂಚದಾಗೆ ಈಗ ನೋಡಪ್ಪ, ಈ ಸಂಸ್ಕೃತದಾಗೆ ಹೇಳ್ತಾರಲ್ಲ ಮೊದಲಿಗೆ ಹೇಳದೆ ಮಾತೃ ದೇವೋ ಭವ ಅಂತ. ಆಮೇಕೆ ತಂದೆ ಅಲ್ವಾ, ಆಮೇಲೆ ಗುರುಗಳು. ಹೌದು. ಆಮೇಕೆ ಇನ್ಯಾರು? ಅತಿಥಿ ದೇವೋ ಭವ. ನೋಡ ಅವನ್ ಏನ ನೋಡ್ಕಂತ ಕುಂತವನೆ. ಇನ್ನೊಂದ್ ಹೇಳಲ್ವೇನಣ್ಣ? ಏನ? ರಾಷ್ಟ್ರ ಮನೆಯೇ ಮೊದಲ ಪಾಠ ಶಾಲೆ, ತಾಯಿ ತಾನೇ ಮೊದಲ ಗುರುವು ಅಂತ. ತಾಯಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಹೌದು ಇಲ್ವಾ? ಹೇಳವ ಕರೆಕ್ಟ್ ಆಗದೆ ನೋಡಿದೆ, ನಾನು ಹೊಸಿ ಎತ್ಕೊಟ್ರು ಮಾತಾಡ್ತಾರಪ್ಪ. ಹೇಳವ ಏನಣ್ಣ ಹೇಳದು? ತಾಯಿ ಬಗ್ಗೆ ಅಷ್ಟು ಸುಲಭವಾಗಿ ಹೇಳಕ್ ಆಯ್ತದ? ನಾವು ಇವತ್ತು ಹಿಂಗಿದೀವಿ ಅಂದೆ ಪ್ರತಿಯೊಂದು ಕಲ್ಸಿರೋದು ತಾಯಿನೇ. ಅದೊಂದು ಬೆಲೆ ಕಟ್ಟಕ್ ಆಗದೆ ಇರೋಂತ ವಸ್ತು. ತಾಯಿ ಬೆಲೆ ಯಾವಾಗ ಗೊತ್ತಾಗದು ಅಂದ್ರೆ, ನಾವು ತಾಯಿ ಆದಾಗ ತಾಯಿ ಬೆಲೆ ಏನು ಅಂತ ಗೊತ್ತಾಗ್ತದೆ. ಬರಬ್ಬರಿ ಮಾತು ಹೇಳವ, ಚಂದಾಗ ಮಾತಾಡ್ತಾ ಇದ್ದೀಯಾ. ಏನ್ ನೀನ್ ಏಳು ಏಳು ಅಂತಿದ್ರೆ ನೀನ್ ಏನ್ ಹೇಳ್ದಳು ನಮ್ ಕಮಲಕ್ಕ? ಪಾಪ ಹೇಳ್ತಾವಳಲ್ಲ, ಸುಮ್ಕಿರು ನೀನು. ನೀ ಕೂತ್ಕ ಊನ್ನು ಹೇಳವ. ಚಂದ್ರಣ್ಣ ಏನು ಹೇಳ್ತಾವನ ಬುಡಣ್ಣ, ಹೇಳಣ. ನೀನ್ ಮಾತಾಡು ಅಂತ ನಮ್ ಜಯಣ್ಣ ಹೇಳ್ತಾನೆ. ಜನಪದದಲ್ಲಿ ತಾಯಿ ಅಂತ ಬಂದು ಅದೇನೋ ಹೇಳ್ಕೊಡ್ತೀನಿ ಅಂದ ನನ್ಗೆ. ಆಡದ? ಆಡದೇನಿಲ್ಲ ಕಣ್ಜಯ್ಯಣ್ಣ. ಈಗ ನಮ್ ಜನಪದ ಗೀತೆಗಳು ಉಟ್ಕೊಂಡಿರೋದೆ ನಮ್ಮ ಅವ್ವಂದ್ರಿಂದ ಅಲ್ವಪ್ಪ. ಈಗ ನಮ್ ಹೆಂಗಸ್ರುಗಳು ಆಡ್ನಿಲ್ಲ ಅಂದಿದ್ರೆ ಈ ಗೀತೆಗಳು ಎಲ್ಲಿರ್ತಿದ್ದ ಜಯಣ್ಣ? ಈಗ ಸ್ವಾಭಾನೆ ಆಗ್ಲಿ, ದೇವ್ರ ಪದ ಆಗ್ಲಿ, ನಾಟಿ ಪದ ಆಗ್ಲಿ, ಅಂಗೆಯ ತೂರ ಪದ ಆಗ್ಲಿ, ದೂರಿ ಪದ ಆಗ್ಲಿ, ಇದೆಲ್ಲ ಯಾರಪ್ಪ ಉಳಿಸಿರೋರು? ನಮ್ಮ ಅವ್ವಂದಿರ ಅಲ್ವಾ. ಈಗ ನೋಡಪ್ಪ, ಮಕ್ಕಳನ್ನ ಮಲಗಿಸುವಾಗ ದೂರಿ ಪದ ಆಡ್ತಿರ್ನಿಲ್ವ? ದೂರಿ ದೂರಿ ದುಃಖಾಲಮ್ಮ, ಎಣ್ಣೆ ಗಡಿಗೆ ಉಳ್ಳೋಯ್ತಮ್ಮ, ಗಂಡ ಬಂದ್ರೆ ಮುಸ್ಕಾಕಮ್ಮ ಅಲ್ವಾ? ಇದೆಲ್ಲ ಹೇಳ್ಕೊಂಡು ಮುಲ್ಗಿಸ್ತಾ ಇದ್ರು. ಈಗ ಜೋಗುಳ ಆಡೋರು ಇಲ್ಲ, ದೂರಿ ಆಡೋರು ಇಲ್ಲ, ಮಕ್ಕಳನ್ನ ಮಾತಾಡ್ಸಕ್ಕೆ ಬರೋದಿಲ್ಲ ಕಣ್ಣಣ್ಣ. ಮೂಕಪ್ಪ ಅಲ್ಲಿ ಪುಟ್ಟ ಅಂತಾರ ಅಷ್ಟೇ. ಮಾತಾಡಿಸ್ಬೇಕು ಬಂದಿರ್ತಾನೆ, ಮಾತು ಬಂದಿರ್ತಾನೆ. ಹಳ್ಳಿ ಕೂಡ 28 ಹೇಳೋರು. ಅಯ್ಯೋ ಬಿಡಪ್ಪ, ಚಂದಮ್ಮನ್ನ ತೋರಿಸ್ಕೊಂಡು ಅನ್ನ ನಮ್ ಮಿದ್ದಿಸ್ಕ ಉಣ್ಣಿಸ್ತಿರ್ನಿಲ್ವಾ? ಗುಳಕ ಗುಳಕ ಅಂತ ಮಗು ನುಂಕೊಂಡ್ಬಿಡ್ತಿರ್ಲ ಈಗ ಕಣ್ಣಣ್ಣ. ಈಗ ಯಾರ ಅನ್ನ ಉಂಡಿಸ್ತಾರವ? ಅಲ್ಲ, ಈಗೆಲ್ಲ ಟಿವಿ ನೋಡ್ಕೊಂಡು ಉಣ್ಣಿಸ್ತಾರೆ. ಅಲ್ಲ ಕವ, ಈಗ ಅನ್ನನು ತಿನ್ನಿಸ್ತಿಲ್ಲ. ಏನ್ ಮಾಡರು ಅನ್ವ? ಒಂದು ಬಟ್ಲಗೆ ಇಟ್ಕೊಂಬಿಟ್ಟು ಕಂಕ್ಳಾಗೆ ತತ್ಕೊಂಬಿಟ್ಟು ಮಗಿನ ಈ ಬರೀ ಏನ್ ಹಾಕ್ತಿದ್ರವ? ಉಪ್ಪು ತುಪ್ಪ ಹಾಕಿದ್ರೆ ಸಾಕಣ್ಣ, ಗಮ ಗಮ ಅನ್ನೋದು. ಇಲ್ಲಾದ್ರೆ ಬರೀ ಉಪ್ಪು. ಮಗ ತಾಯಿ ಮುಖ ನೋಡ್ಕೊಂಡು ನಗ್ನಗ್ತಾ ಇರ್ತಾಳಲ್ಲ ತಾಯಿ, ಅದ್ ನೋಡ್ಕೊಂಡ್ ತಿಂತದೆ. ಅಂದಾಗ ಏನ್ ರುಚಿ ಇದೆ ಮಗಕ್ಕೇನ್ ಗೊತ್ತಾಯ್ತದೆ? ತಾನೇನ್ ತಿಂತದೋ ಬಿಡ್ತದೋ ಮಗಿಗ್ ಗೊತ್ತಾಗೋದಿಲ್ಲ. ಅಂದ್ರ ಮಗ ಒಂದ್ ಮಣ್ಣಿನ ಮುದ್ದೆ ಹಂಗಿರ್ತೈತೆ. ಕುಂಬಾರಣ್ಣ ಚಕ್ರವ ತಿರುಗಿಸ್ಬಿಟ್ಟು ಆ ಮಣ್ಣಿನ ಮುದ್ದೆಗೆ ಹೆಂಗ ಆಕಾರ ಕೊಡ್ತಾನಲ್ಲ ಅವನಿಗೆ ಬೇಕಾದಂಗೆ, ಹಂಗೆ ತಾಯಿ ಮಗಿಗೆ ಆಕಾರ ಕೊಡ್ತಾಳೆ. ಈಗ ಈ ಸ್ಕೂಲ್ನಾಗೆ ಒಂದನೇ ಕ್ಲಾಸ್ನಾಗೋ ಎರಡನೇ ಕ್ಲಾಸ್ನಾಗೋ ನೀವು ಓದಿರ್ನಿಲ್ಲಪ್ಪ, ಏನಪ್ಪ ಈ ಶಿವಾಜಿ ಮಹಾರಾಜರು ಅವ್ರನ್ನ ಕುಂದ್ರಿಸ್ಕೊಂಡು ಜೀಜಾಬಾಯಿ ರಾಷ್ಟ್ರ ಭಕ್ತಿ ಬಗ್ಗೆ ಪಾಠ ಮಾಡೋರಂತೆ. ಆಮೇಲೆ ಕಿಡಿಗೆಯಿಂದ ತೋರಿಸದಂತೆ ಮಗ ನೋಡ್ಲಾ ಆ ಗಡ ಐತಲ್ಲ ಅದನ್ನ ಶತ್ರುಗಳು ವಶಪಡಿಸ್ಕೊಬಿಟ್ಟವ್ರೆ, ನೀನು ಅದನ್ನ ವಾಪಸ್ ವಶಪಡಿಸ್ಕೋಬೇಕು ಅಂತ ಹೇಳದಂತೆ ಕತೆ. ಇವ ಚಿಕ್ಕ ಹುಡುಗ, ನಾನ್ ಸುಮ್ಕಿರವ ನಾನ್ ಹುಡಿಕನ್ ತಗೋಬತ್ತೀನಿ ಅಂತ ಹೇಳದಂತೆ. ಆಮೇಲೆ ಕಷ್ಟಪಟ್ಟು ಆ ಗಡನ ವಶಪಡಿಸ್ಕೊಂಡು ತಾಯಿ ಹೆಸರು ಹೇಳ್ತಾನಲ್ಲ ಅವನು ಶಿವಾಜಿ. ಯಾಕೆ ಹೇಳ್ತಾನೆ ತಾಯಿ ಹೆಸರ ಅಂದ್ರೆ, ಅಂತ ಕೆಚ್ ತುಂಬಿದ ತಾಯಿ, ಅವನಿಗೆ ಶಿಕ್ಷಣ ಕೊಟ್ಟಿದ್ದ ತಾಯಿ, ಕಥೆ ಹೇಳಿ ಅವನಲ್ಲಿ ದೇಶಭಕ್ತಿ ಮೂಡಿಸಿದ ತಾಯಿ, ಇಷ್ಟೆಲ್ಲ ಮಗ ತಾಯಿಯಿಂದಲೇ ಕಲಿಯೋದು ಅಲ್ವಪ್ಪ. ತಾಯಿನೇ ಮೊದಲ ಗುರು ಅಂತ ಹೇಳಲ್ಲ ನಮ್ ಕಮಲಕ್ಕ ದಿಟಾಕಣ. ಅದು ಈಗ ಶಿವಾಜಿ ಮಹಾರಾಜರಿಗೆ ಜೀಜಾಬಾಯಿ ಅವರು ಹೇಳ್ಕೊಟ್ಟಂಗೆಯೇ ತುಂಬಾ ಜನ ಮಾತೃಮರಿಗೆ ತಾಯಿನೇ ಪಾಠ ಹೇಳ್ಕೊಟ್ಟಿದ್ದು ಅದೇ. ಅಲ್ವಪ್ಪ, ನಮ್ಮ ಜ್ಯೋತಿ ಬಾಪುಲೆ ಅವರು ಹೆಸರು ಕೇಳಿಲ್ವಪ್ಪ, ಸಾವಿತ್ರಿ ಬಾಪುಲೆ ಅವ್ರ ಹೆಸರು ಕೇಳಿಲ್ವಪ್ಪ, ಅವರೆಲ್ಲ ನೋಡವ್ವ ಸಾವಿತ್ರಿ ಬಾಪುಲೆ ಅವರು ಆಗ್ಲಿಯೇ ಆಗ ನಮ್ಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆಯೇ ಹೆಂಗಸರಿಗೆ ಶಿಕ್ಷಣ ಕೊಡಬೇಕು, ಮಹಿಳೆಯರು ಓದ್ಬೇಕು ಅಂತ ಅನ್ಕೊಂಡು ಹೋರಾಟನೆಲ್ಲ ಮಾಡಿದ್ರಂತೆ. ಇದು ನೋಡಿಲ್ವೇನಣ್ಣ ನೀನು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ತೆರೆದಂತೆ ಈಗ ರೋಡ್ ಮೇಲೆ ರಸ್ತೆನಲ್ಲಿ ಶಾಲೆ ಮೇಲೆಲ್ಲ ಬರ್ದಿರ್ತಾರಲ್ಲ ಅಲ್ವಾ. ಈಗ ಅವರು ಪಾಠ ಹೇಳ್ಕೊಟ್ಲು ಅಂತ ಹೇಳ್ದಲ್ಲ ಜಯಣ್ಣ, ಈ ಬಬ್ರುವಾನ ಪಿಕ್ಚರ್ ನೋಡಿಲ್ವಾ ನೀನು? ಹೆಂಗೆ ಬಬ್ರುವಾನ್ ಅವರವ್ವ ಇದ್ದೇ ಎಲ್ಲ ಕಳ್ಸ್ಕೊಡ್ತಾಳಲ್ಲ ಕುದುರೆ ನೋಡ್ದ ಬಿಲ್ಲು ಬಾಣ ಏನ್ ಕೊಟ್ಟು ಬಿಟ್ರು ಹೋಗೇ ಬಿಡ್ತೀಯನ್ನ ಯುದ್ಧ ಮಾಡಕ್ಕೆ. ಅಲ್ಲ ಕಯ್ಯ ಅನುಭವಿಸಿ ಹೇಳ್ಬೇಕಯ್ಯ, ಸುಮ್ನೆ ನೀನು ಕುಂತ್ ಕುಂತಿದಂಗೆ ಮಾತಾಡ್ಬಿಟ್ರ ಅದಿಲ್ಲ ಅಂತಂದ್ರೆ ನಮ್ ಕೈಗೆ ಬಂದಂಗ ಆಡ್ಬೇಕು. ನಮ್ ಕುದುರೆ ಅಂದ್ರೆ ನಮ್ ವೈತಾಮಿ ಅದ್ರ ಮೇಲೆ ಅದ ಮ್ಯೂಸಿಕ್ ಕೊಟ್ಕೊಂಡು ಹೇಳಿ ಮಾತಾಡ್ಬೇಕಣ್ಣ. ಕುದುರೆ ಒತ್ಕೊಂಡು ಹೋಯ್ತೆ ನಿನ್ನೆ ಇಲ್ಲ ಕಣ್ಬ ಅಲ್ಲ ಕುದುರೆ ನಾವ್ ಒತ್ಕೋತೀವೋ ನಿಮ್ ಕುದುರೆ ಒತ್ಕೋತದೋ ಅದ್ರ ಬಗ್ಗೆ ಬಿಡು, ಈಗ ಏನ್ ವಿಚಾರ ಅದ್ನೇಳು. ಅಲ್ಲಕ್ಕಪ್ಪ ಈಗ ಅವ್ವ ಅಂತ ಹೇಳ್ತಿದ್ಯಲ್ಲ ಅದಕ್ಕೆ ಅವ್ವಂದಿರ್ಗುವ ಹೆಣ್ಮಕ್ಳಿಗೂ ಬಹಳ ನಂಟು ಕಣ್ಜಯಣ್ಣ ನಮ್ಮ ಹಳ್ಳಿ ಕಡೆ ಅಲ್ವಾ. ಅಲ್ಲಕ್ಕವ ಎಲ್ಲೋದ್ರು ಅದೇ ಇರ್ಲಿ ಕವ ಹೆಣ್ಮಕ್ಳ ಮೇಲೆ ಒಂದಿಷ್ಟು ಪ್ರೀತಿ ಮಮತೆ ಜಾಸ್ತಿ. ತಾಯಿ ಇದ್ರೆ ತವರು ತವ್ರ ಮನೆ ಅಂತೀವಿ ಅಲ್ವಾ ನಾವು. ಈಗ ಬೇರೆ ಹೇಳ್ದಮ್ಮ ಇಲ್ಲ ಗಂಡನ್ ಮನೆ ಅಂತ ಹೇಳ್ತಾರ ಅಷ್ಟೇ, ತವ್ರ ಮನೆಗೆ ಬಹಳ ಪ್ರೀತಿ ಜಾಸ್ತಿ. ಅದಕ್ಕೆಯೇ ನಮ್ಮ ಜನಪದ ಗೀತೆಲಿ ಹೇಳೋದಿಲ್ವಾ, ಹಾಲುಂಡ ತವರಿಗೆ ಏನೆಂದು ಆಡಲಿ, ಒಳದಂಡಲಿರುವ ಕರಕಿಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಅಂತ. ಹಂಗೆ ಅದ್ ಯಾರು ಬಳಗಾರನ ಕಳ್ಸೋದೊಂದು ಆಡೋದಲ್ಲಣ್ಣ, ನನ್ ತವ್ರ ಮನೆಗೆ ಹೋಗು ಭಾಗ್ಯದ ಬಳಿಗಾರ ಹೋಗಿ ಬಾ ನನ್ ತವರಿಗೆ. ಹೆಣ್ಮಗ ಆಡ್ತದಲ್ಲ ಏನ್ ಚಂದಾಗದೆ, ತುಂಬಾ ಚೆನ್ನಾಗಿ. ಮೈಸೂರ್ ಮಲ್ಲಿಗೆ ಪಿಕ್ಚರ ನೋಡಿದೀನಿ ನಾನದ. ಅದು ನೋಡಪ್ಪ ಅದು ನಮ್ ಕೆ ಎಸ್ ನರಸಿಂಹಸ್ವಾಮಿ ಅವ್ರು ಬರ್ದಿರ ಹಾಡು ಆ ಬಳಗಾರ ಒಂದು ಜನಪದ ಗೀತೆ ಅಂದಾಗ ಅದ್ದ ಅಲ್ಲ ಎಂತದ ಒಂದ್ ತವರಿನ ಬಗ್ಗೆ ಗೀತೆ ಅಲ್ವೇನಣ್ಣ. ಅಲ್ಲಿ ನೋಡಪ್ಪ ಗೀತನಲ್ಲಿ ನಮ್ ತವರು ಅಂತಂದ್ರೆ ಅವಳಿಗೆ ಎಷ್ಟು ಪ್ರೀತಿ ಅನ್ನೋದನ್ನ ವರ್ಣಿಸಿ ಹೇಳ್ತಾಳಕಪ್ಪ ಜನಪದ ಗೀತೆನಲ್ಲಿ. ಅದಕ್ಕೆ ಬಾಳೆ ಬಲಕೆ ಬೀಡು ಎಂತದ ಸೀಗೆ ಎಡಕೆ ಬಿಡು ಆಮೇಲೆ ಮದ್ಯದಾಗ ಹೋಗು ಎಷ್ಟ್ ಚಂದಾಗದೆ ಹಾಡು. ಆ ಪದ ಅದಲ್ಲ ಬಹಳ ಬೋ ಚೆನ್ನಾಗದೆ, ನನಗೂ ಒಂಚೂರು ಗಂಟ್ಲು ಕೆಟ್ಟೋಗದೆ ಈಗ ಆಡಕ್ಕೆ ಆಯ್ತಾ ಇಲ್ಲ. ಸರಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಆಡ್ತಿದ್ದಿ ಕಯ್ಯ ಪದವಾ ತವ್ರಿಗೆ ಹೊಂಟಾಯ್ತಿದ್ದೆ ನಾ. ಅಲ್ಲಕಪ್ಪ ಆಡ್ಕೊಂಡು ಎಣ್ಣ ಅಲ್ಲ ನಿಮ್ ತಾಯಿ ಮನೆ ಕಪ್ಪ ಅಲ್ಲಪ್ಪ, ತವ್ರ ಮನೆ ಇರೋದು ಹೆಂಗಣ್ ಮಕ್ಕಳಿಗೆ ಗಂಡ್ ಮಕ್ಕಳಿಗೆ ಅಲ್ಲ ಅಲ್ಲ ಗಂಡ್ ಮಕ್ಳು ತಾಯಿ ಮನೇಲಿ ಇರ್ತಾರೆ ಅಂತೀಯ. ಅದೇ ಒಂದ್ ಗಾದೆ ಅದಲ್ಲವ, ಈ ಗಂಡ್ ಮಕ್ಳಿಗೆ ಹೇಳ್ತಾರಲ್ಲವ, ಹತ್ರ ಇದ್ರೆ ಅಡಕ್ನಾಥ ದೂರ ಇದ್ರೆ ಗಂಧದ ಗವಲು ಅಂತ. ಈ ಗಂಡ್ ಮಕ್ಳ ಬಗ್ಗೆ ತಾಯಂದ್ರಿಗೆ ಅಷ್ಟು ಒಲವಿರುವುದಿಲ್ಲ ಕಣವ, ಹತ್ರ ಇರ್ತಾರೆ ಹತ್ರ ಇರ್ತಾರೆ ಅಂದ್ರೆ ಅಡಕ್ನಾಥ ಅದು ದೂರ ಇದ್ರೆ ಧೂಪದ ಗವಲು ಅಲ್ವಾ. ಅದಕ್ಕೆ ಹೆಣ್ಮಕ್ಳು ಕಂಡ್ರೆ ವಿಶೇಷವಾದ ಪ್ರೀತಿ ಹೂಗು ಅಷ್ಟೇ. ಮತ್ತೆ ಹಿಂದೆಲ್ಲ ಅವ್ವಂದ್ರು ಮಕ್ಳನ್ ಮದ್ವೆ ಮಾಡಿ ಕಳ್ಸ್ಬೇಕಾದ್ರೆ, ಅಂದ್ರೆ ಹೆಣ್ಮಕ್ಳನ್ ಮದ್ವೆ ಮಾಡಿ ಕಳ್ಸ್ಬೇಕಾದ್ರೆ ಒಂದ್ ಮಾತು ಹೇಳೋರು, ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆ ಗಂಜಿ, ಮತ್ತೆ ಆಳುವ ದೊರೆ ಗಂಜಿ, ಅತ್ತೆ ಮನೆ ಆಗೆ ಬಾಳಮ್ಮ ಅಂತ. ಅಂದ್ರೆ ಅಂಜಕಂಡೆ ಇರುವಂತ ಎದುರು ಉತ್ತರ ಕೊಡ್ಲೇಬೇಡ ಅಂತ ಈಗ ಹೇಳ್ ಕೊಟ್ಟಾರ, ಈಗ ದುಬ್ಬಸ್ಕೋಬೇಕಾಯ್ತಕ್ಕವು. ಅದಕ್ಕೆ ಅಲ್ಲ, ಕಾಲ ಯಾವತ್ತಿದ್ರು ಒಂದೇ. ಯಾಕಣ್ಣ ಈಗ ನೋಡು, ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಕೊಟ್ಮೇಲೆ ಅತ್ತೆ ಮಾವ ಅಂದ್ರೆ ಅಪ್ಪ ಅವ್ವ ಇದ್ದಂಗೆ, ಅವ್ರನ್ನ ಅಪ್ಪ ಒಂಥರ ಕಾಣವ ಅಂತ. ಅಂಜಿ ಅನ್ನೋ ಅರ್ಥ ಅವ್ರಿಗೆ ಎದ್ರಕಂಡಿರುವಂತಲ್ಲ, ಗೌರವವಾಗಿರು ಅಂದ್ರೆ ಸ್ವಲ್ಪ ಅವ್ರ ಮಾತಿಗೆ ಶ್ರದ್ಧೆ ಭಕ್ತಿಯಿಂದ ಅವ್ರಿಗೊಂಥರ ಅನ್ನಿಸ್ಬೇಕು, ಹೋ ಪಾಪ ಹುಡುಗಿ ಬಹಳ ಸಂಭಾವಿತ್ಲೈತೆ, ಒಂಥರ ಚಂದಾಗದೆ ಒಂದ್ಕೋ ಹೋಯ್ತದೆ. ಯಾವ ಕೃಷ್ಣ? ಪರಮಾತ್ಮ. ನಾನ ಪೇಟೆ ಬೀದಿ ಅಂಗಡಿ ಕೃಷ್ಣನೆ ಅನ್ಕೋಬಿಟ್ಟೆ. ಡಾಕ್ಟರ್ ಕೃಷ್ಣ ಕೇಳು ವಸಿಯ, ತನ್ ತಂಗಿನ ಮನೆಯಿಂದ ಕಳಿಸ್ಕೊಡ್ಬೇಕಾದ್ರೆ ತಂಗಿಗೆ ಹೇಳಿದ ಕೃಷ್ಣ ಚಂದದಲ್ಲಿ ಬುದ್ಧಿ ಅಂತ ಹೇಳ್ಬಿಟ್ಟು ಅವನು ಹೇಳಿ ಕಳಿಸ್ತಾನೆ. ಪುರಂದರ ದಾಸರು ಬರ್ದಿರೋದಕ್ಕವ ಅದ ಕೀರ್ತನೀಯ, ಅದರಲ್ಲಿ ಕೊಟ್ಟಿದ್ದು ನೀನುಂಡು ಬೇಕೆಂದು ಬೇಡದಿರು ಅಂತ ಹೇಳಿ ಕಳಿಸ್ತಾನೆ. ಅವನು ಅದನ್ನೇ ಹೇಳೋದು, ಅತ್ತೆ ಗಂಜ್ಕಂಡಿರು, ಮಾಮನ್ ಗಂಜ್ಕಂಡಿರು, ನೆರೆಹೊರೆಯರು ಗಂಜ್ಕಂಡಿರು, ಆಯ್ತಾ ನೀ ನೀರ್ ತರಕ್ ಹೋಯ್ತಿಯಲ್ಲ, ತಲೆ ತಗ್ಗಿಸ್ಕೊಂಡು ಹೋಗು, ತಲೆ ತಗ್ಗಿಸ್ಕೊಂಡ್ ಬಾ ಮನಗೆ ಅಂತೇಳಿ. ಆಗ ಕೃಷ್ಣ ಪರಮಾತ್ಮ ಯಾವತ್ತಿನ ಕಾಲಕ್ಕೂ ಅವೆಲ್ಲ ಸತ್ಯವೇ ಕಣಣ್ಣ. ಅದೇನ್ ಕಾಲ ಬದಲಾಯ್ತದೆ, ಮನ್ಸರು ಬದಲಾಯ್ತಾರೆ ಅನ್ನೋದೆಲ್ಲ ನಾನು ಒಪ್ಪಕ್ಕಿಲ್ಲ. ನೋಡಪ್ಪ, ಯಾವತ್ತಿದ್ರು ಹೆಣ್ಮಕ್ಳುಗಳು ಒಂಥರದಲ್ಲಿ ಏನವ, ಹಿಂದಿನ ಕಾಲದವರೆಲ್ಲ ಏನು ಒಂದು ರಕ್ಷಣೆಗಾಗಿ ಒಂದಷ್ಟು ಮಾಹಿತಿ ವಿಚಾರಗಳನ್ನ ಹೇಳ್ತಿದ್ರಲ್ಲ, ಆ ಚೌಕಟ್ಟನಾಗಿದ್ರು ಒಳ್ಳೇದು. ಬದಲಾವಣೆ ಆಗ್ಬಿಟ್ಟದೆ ಕಣ. ಮತ್ತೆ ನೋಡ, ಅವನೇ ಹೇಳ್ತಾನೆ, ನಾನು ಅವ್ರು ಹೇಳದ್ದು ಸರಿ ಹಂಗೆ ಇರ್ಬೇಕು ಅಂತ ಹೇಳ್ತಿಲ್ಲ ಕವ. ಅವಾಗಿಂದ ನಾನು ಕಾಲ ಬದಲಾವಣೆ ಆಗ್ಬಿಟ್ಟದೆ, ನಮ್ ಬುದ್ಧಿ ಹೇಳ್ಕೊಡುವಾಗ್ಲೂ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಹೇಳ್ಕೊಡ್ಬೇಕು ಅಂತ ನಾನು ಹೇಳಕ್ ಉಂಟದ್ದು. ಆಯ್ತು, ಈಗ ಒಂದು ಫಂಕ್ಷನ್ ಏನೋ ಮಾಡಿಕೊಂಡವ್ರಂತ. ಫಂಕ್ಷನ್ ಬುದ್ಧ ಪೂರ್ಣಿಮೆ, ಬುದ್ಧ ಪೂರ್ಣಿಮೆ ನೋಡ, ಅದನ್ನೇ ಮರೆತ್ಕೊಂಡು ಮುಂಕಪ್ಪ ಮುಂಕಪ್ಪ ಹೇಳ್ತಾವನೆ ಭಗವಾನ್ ಬುದ್ಧನ ಪೂರ್ಣಿಮೆ. ಅದಕ್ಕ ಪಂಚಾಯತಿ ಕಟ್ಟನಾಗೆ ಒಂದು ಫಂಕ್ಷನ್ ಮಾಡಿಕೊಂಡಿದೀವಿ, ಎಲ್ಲಾರು ಬನ್ನಿ ಅಂತ ಹೇಳಿದ್ರ. ಅದಕ್ಕೆ ನಾನು ನಿಮ್ಮಿಬ್ರಿಗೂ ವಿಚಾರ ಹೇಳ್ತಾ ಇದ್ದೀನಿ. ಅಲ್ಲ, ನೀನ್ ಹೇಳಕ್ ಹೊಂಟದ್ ನೋಡ್ತು ಅಂದ್ರೆ ಗಲಿಕೆ ಕರ್ಕೊಬೋಟದೆ ಏನು ಅನ್ಕೊಂಬಿಟ್ಟಿ. ಬುದ್ಧಗಯ ಅದಕ್ಕೂ ಹೋಗ್ಬೇಕು ಅಂತ ಆಸೆ ಅದೆ. ಅಲ್ಲಿ ಹೋದ್ರೆ ಏನಾದ್ರೂ ಜ್ಞಾನೋದಯ ಆಯ್ತದ ನಮ್ಗು ಅಂತ. ಇನ್ನೂ ಆಗಿಲ್ಲ ನಿನಗೆ ಜ್ಞಾನೋದಯ. ಅಲ್ಲ, ಬುದ್ಧಂಗಾದಂಗ ಆಗಿಲ್ಲ ಕಪ್ಪು. ಉಳಿದಿರೋ ವಿಚಾರಗಳು ಸ್ವಲ್ಪ ಅರಿವಾಗವೆ. ಆದ್ರೆ ಭಗವಾನ್ ಬುದ್ಧನ್ಗೆ ಅಲ್ಲಿ ಐತಂತಲ್ಲ, ಮರವು ಐತಂತಲ್ಲ, ಜ್ಞಾನೋದಯ ಆಗಿದ್ದು ಏನವ ಹೇಳ್ತಾರೆ ಓದೋರೆಲ್ಲ, ಬೋಧಗಯಕ್ಕೆ ಬೋಧಿ ವೃಕ್ಷ. ಹಂಗನ್ಬಿಟ್ಟು ಬೋಧಿ ವೃಕ್ಷದ ಕೆಳಗಡೆ ಕುಂತವ್ರಿಗೆಲ್ಲರಿಗೂ ಜ್ಞಾನೋದಯ ಆಯ್ತಿದೆ ಅಂತ ಅನ್ಕೊಂಡ್ಬಿಟ್ಟು ಏನಾರು ನಂಬಿಟ್ಟಿದ್ರೆ ಜನ ಎಲ್ಲಾರು ಅಲ್ಲಿ ಓದವ್ರೆಲ್ಲ ಜ್ಞಾನವಂತರಾಗ್ಬಿಡೋರು. ಹಂಗಲ್ಲ ಕಣಣ್ಣ, ಈಗ ಚಿಕ್ಕ ವಯಸ್ಸಿನಾಗೆ ನಮ್ಮ ವಿಜ್ಞಾನದ ಮೇಷ್ಟ್ರು ಪಾಠವ ಮಾಡ್ತಿರ್ಲಿಲ್ವಾ ಸೈನ್ಸ್, ಅವರು ಅದ್ಯಾರೋ ಒಬ್ಬ ನ್ಯೂಟನ್ ಅಂತ ಇದ್ನಂತ, ಅವನ್ ತಲೆ ಮ್ಯಾಕೆ ಒಂದು ಸೇಬ್ ಬಿತ್ತಂತೆ. ನ್ಯೂಟನ್ ಅವನ ಹೆಸರು. ಅವನ್ ತಲೆ ಮ್ಯಾಕೆ ಸೇಬು ಬಿತ್ತೋಯ್ತಂತೆ ಕಣಣ್ಣ, ತಲೆ ಮ್ಯಾಕೆ ಅವನು ತಕೊಂಡ್ ತಿಂದು ಬಿಟ್ಟಿದ್ರೆ ಆಯ್ತಿತ್ತು. ಅವ ಯೋಚನೆ ಮಾಡ್ದ, ಅಲ್ಲ ಇದ್ಯಾಕೆ ಮ್ಯಾಲಿಂದ ಕೆಳಕ್ಕೆ ಬಿತ್ತು, ಮ್ಯಾಕೆ ಕಾರ್ಕ ಹೋಲಿಲ್ಲ ಅಂತ. ಆಮೇಲೆ ಕಂಡಿಡ್ದ್ಬಿಟ್ನಂತೆ ಭೂಮಿಗೆ ಏನೋ ಶಕ್ತಿ ಅದೇ, ಆಕರ್ಷಣ ಶಕ್ತಿ ಇದೆ. ಸಂದಾಗಿ ಹೇಳ್ತಾಳೆ, ಹಂಗೆ ತಲೆ ಮೇಲೆ ನಮಗೆ ತೆಂಗಿನಕಾಯಿ ಬಿದ್ರು ಏನು ಉಳಿಯೋದಿಲ್ಲ, ಆದ್ರೂ ಸುಮ್ಮನೆ ಕುಂತೆದ್ ಬರುಮ ಅಂತ. ನಾನೋದಯ ಆಯ್ತದೋ ಬಿಡ್ತದೋ, ಒಟ್ನಲ್ಲಿ ಭಗವಂತರು ಭಗವಾನ್ ಬುದ್ಧ ನಡೆದಾಡಿರೋ ಜಾಗದಾಗ ನಡೆದಾಡ್ಬೋದಾ? ಈಗ ಅಲ್ಲ ಕಣ್ಣು, ಈಗ ದೇವಸ್ಥಾನಕ್ ಹೋದ್ರೆ ಅಲ್ಲಿ ಭಕ್ತರು ಮೆಟ್ಟೋ ಅಂತ ಜಾಗನ ಕಣ್ಣು ಗೊತ್ಕೊಳಕಿಲ್ವೇ ನಾನು? ಆ ಪಾದ ಧೂಳಿ ನಮ್ಗೆ ಸೇರ್ಕೋಬೇಕು ಅಂತ. ನೀನು ಈ ಗುರುದ್ವಾರಗಳಿಗೆ ಹೋಗು, ಅಲ್ಲಿ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಈ ಚಪ್ಪಲಿ ಬಿಟ್ಟಿರ್ತಾರಲ್ಲವ ಅದ ಕುಂತ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಚಪ್ಪಲಿಯ ಬಟ್ಟೆ ಮೇಲೆ ಒರೆಸ್ ಮಡಗ್ತಾ ಇರ್ತಾರೆ. ಎಷ್ಟು ದೊಡ್ಡ ಶ್ರೀಮಂತರು ಒಂದಿಯ ಅಲ್ಲಿ ಬಂದು ಚಪ್ಪಲಿನ ಒರೆಸೋದು, ಅಡುಗೆಯ ಬಡಿಸ್ತಾ ಇದ್ರೆ ಅವ್ರಿಗೆ ಕ್ಲೀನ ಮಾಡ್ಕೊಡೋದು ಅಂದ್ರೆ ಅಹಂಕಾರ ಕಳೀತದೆ ಅಂತ. ನೋಡಪ್ಪ ಈಗ ನಮ್ಮ ಮಾದಪ್ಪನ ಬೆಟ್ಟದಲ್ಲೇ ಇಲ್ವಾ ಜಯಣ್ಣ, ದೊಡ್ಡ ದೊಡ್ಡ ಶ್ರೀಮಂತರು ರಾಜ ಒಡೆಯೋದು ಅಂತಾರಲ್ಲ, ಹೊಸ ಒಡೆಯೋದು ಅದನ್ನ ಮಾಡ್ತಾರೆ ಅಂದ್ರೆ ಅದು ದೇವ್ರ ಸೇವೆಯು ಹೌದು, ಅದೇ ಏನು ಅಹಂಕಾರ ಕಳ್ಕೊಳ್ಳೋದು ಅಂತ ಹೇಳದಲ್ಲಪ್ಪ, ಅದು ಅಹಂಕಾರ ನಮ್ಮನ್ನ ನಾವು ಕಳ್ಕೋಬೇಕು. ನಾವು ದೊಡ್ಡವರು ಅನ್ನೋ ಭಾವನೆ ಬಂದ್ಬಿಡ್ತೀವಿ, ದುಡ್ಡು ಬಂದ್ಬಿಟ್ರೆ ಇಲ್ಲ ಒಂದ್ ನಾಲ್ಕು ಎಕರೆ ಜಮೀನ ತಗೋಬಿಟ್ರೆ ನನ್ ಮೀರ್ಸೋರ್ ಯಾರು ಅಂತ ಮೆರಿತಿರ್ತಾರೆ, ಚಕ್ಕೆ ಅಗಲಿಸ್ಕೊಂಡೆ ಓಡಾಡ್ತಾರೆ. ಅದು ಹೋಗ್ಬೇಕು ಅಂತಂದ್ರೆ ಇಂಥ ಕೆಲ್ಸ ಹೇಳಪ್ಪ ಬುದ್ಧ ಪೂರ್ಣಿಮೆ ಬಗ್ಗೆ. ಅದಕ್ಕಪ್ಪ ನಮ್ಮ ಸ್ಕೂಲ್ನಾಗ ಐದನೇ ಕ್ಲಾಸ್ ಅಲ್ಲಿ ಓದ್ತಿಲ್ವಪ್ಪ, ನಾವು ಬುದ್ಧರು ಮಹಾರಾಜರಂತೆ ಅವರು ಮಹಾರಾಜರಾಗಿ ಇದ್ಕೊಂಡ್ರು ಅರಮನೆ ಬಿಟ್ಬಿಟ್ಟು ಜನಗಳ ಹತ್ರಕ್ಕೆ ಬಂದ್ರಂತೆ. ನೋಡಪ್ಪ ಕಷ್ಟ ಸುಖ ಆಯ್ ಶಾಶ್ವತವ, ಕಷ್ಟದಿಂದ ಜನ ನಳ್ತಾವ್ರೆ, ನಾನೊಬ್ಬ ಸುಖವಾಗಿದ್ಬಿಟ್ರೆ ಈ ಜನಗಳ ಕತೆ ಏನು ಅಂತ ಅನ್ಕೊಂಡು ಅವ್ರ ದುಃಖನ ನಾಶ ಮಾಡಕ್ಕೆ ನೋಡಪ್ಪ ಇವರು ಹೊರಗಡೆ ಬಂದ್ಬಿಟ್ರಂತೆ. ಆಮೇಲೆ ಬುದ್ಧವರು ದೊಡ್ಡ ಅಂತಃಕರಣಿ ಅಂತ ಕಪ್ಪ ಕರುಣೆ ತುಂಬಿ ತುಳುಕದಂತೆ ಅವರಲ್ಲಿ, ಯಾರ ಕಣ್ಣೀರು ಹೊರಿಸ್ತಾವ್ರೆ ಅಂದ್ರೆ ಆ ಕಣ್ಣನ್ನ ಉರಿಸ್ಬೇಕು ಯಾಕೆ ಅಂತ ಕೇಳಬೇಕು. ಎಷ್ಟೊಂದ್ ಜನದ ಮನ ಪರಿವರ್ತನೆ ಮಾಡಿದ್ರು ಅಂತ ಹೇಳಲ್ವಾ, ಅಂಗುಲಿ ಮಾಲಂದು ಒಂದು ಕತೆ ಓದ್ತಾ ಇದ್ವಲ್ಲ ನಾವು ಸ್ಕೂಲಲ್ಲಿ. ಆಮೇಲಿಂದ ಬುದ್ಧರು ಅದೇನೋ ಇವರ ಕಿಸಾ ಗೌತಮಿ ಓದಿದ್ವಲ್ಲ, ಸಾವಿಲ್ದೆ ಇರೋ ಮನೆಯಿಂದ ಸಾಸ್ವೆ ತಗೊಂಬ ಅಂತ. ನನ್ ಮಗ ಸತ್ತೋಗ್ಬಿಟ್ಟವನೆ ಹೆಂಗಾರು ಬದುಕುಸ್ ಕೊಟ್ಬಿಡಿ ಅಂತ ಅನ್ಕೊಂಡು ಅವ್ರ ಹತ್ರಕ್ಕೆ ತಂದ್ಲಂತೆ ಯಾರ ಗೌತಮಿ ಕಿಸಾ ಗೌತಮಿ. ಅವಾಗ ಸಾವು ಅನ್ನೋದು ಎಲ್ಲಾರ್ಗು ಬತ್ತದೆ ಕವ್ವ, ಇಲ್ಲ ಸ್ವಾಮಿ ನನಗೆ ನನ್ನ ಮಗ ಬೇಕೇ ಬೇಕು ಅಂತ ಗೋಳಾಡಿದಾಗ ಯಾರ ಮನೇಲಿ ಸಾವಿಲ್ವೋ ಅಂತವ್ರ ಮೇಲೆ ಒಂದು ಸಾಸ್ವೆ ತಗಮ್ಮ ಅಂತ ಕೇಳಿದ್ರು. ಏನು ಹುಡುಕ್ತಾಳೆ ಗೌತಮಿ, ಎಲ್ಲೂ ಸಿಗೋದಿಲ್ಲ, ಯಾರು ಕೊಟ್ಟರು ಸಾಸ್ವಿಯ, ಎಲ್ಲರ ಮನೇಲೂ ಸಾವಿರೋದೆ, ಅದಕ್ಕೆ ಮಗ ಸತ್ತೋದ ಅಂತ ಅನ್ಕೊಂಡು ನೀನು ದುಃಖ ಪಡಬೇಡ, ಸಾವು ಎಲ್ಲರಿಗೂ ಬರೋದು ಅಂತ ಅರ್ಥ ಮಾಡಿಸಿದಂತೆ ಬುದ್ಧ. ಏ ನೋಡಪ್ಪ ಜಗತ್ನಾಗೆ ಯಾವ್ಯಾವಾಗ ಶೋಕ ಜಾಸ್ತಿ ಆಯ್ತದೆ ಆಮೇಲೆ ಇನಾಸ್ಗಳು ಜಾಸ್ತಿ ಆಯ್ತವೆ ಒಂಥರ ತಲ್ಲಣ ಇರ್ತದೆ ಅವಾಗೆಲ್ಲ ಮಹಾಪುರುಷರು ಹುಟ್ಟು ಬರ್ತಾರೆ. ಅದೇನೋ ಸಂಸ್ಕೃತದಲ್ಲಿ ಇಲ್ವಪ್ಪ ಸಂಭವಾಮಿ ಯುಗ ಯುಗೆ ಆಮೇಲೆ ಏನೋ ಅದ್ಯಾವ್ದು ಹೇಳ್ತಿದ್ದಲ್ಲವ ನೀನು ಯದಾ ಯದಾ ಹಿ ಧರ್ಮಸ್ಯ, ನೀನೇ ಚೆನ್ನಾಗಿ ಹೇಳ್ತಿದ್ದೆ ಕಣ, ಅದ ನೀನೇ ಹೇಳದಲ್ಲಪ್ಪ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ನಾಮು ಇದು ಮಹಾಭಾರತ ಟಿವಿ ಸೀರಿಯಲ್ ಅಂದ್ರೆ ನಾವೆಲ್ಲ ಕಣ್ಣು ಅಗಲಿಸ್ಕೊಂಡು ಕುಂತ್ಕೊಳ್ಳಮು ಸಣ್ಣದ್ರಲ್ಲಿ ಜಯಣ್ಣ, ಹೆಂಗೆ ಅಂದ್ರೆ ಅವರೆಲ್ಲ ನಮ್ಗೆ ಮಹಾಭಾರತ ನಡೀತಾ ಇದೇನೋ ಅನ್ನೋಗೆ ಟಿವಿನ ನಮ್ಮ ನೋಡ್ತಾರ ಅಲ್ಲಿ ಮೊದ್ಲೇ ಬರೋದಲ್ಲ ಅನ್ಕೊಂಡು. ತುಂಬಾ ಚೆನ್ನಾಗಿ ಹೇಳ್ದೆ ಕಣ್ಣ, ಏನೋ ಕೂಗ್ತು ಅನ್ಕೊಂಡೆ ದೇವಸ್ಥಾನಕ್ಕೆ ಶಂಕ ಬಿಟ್ಟೋಗ್ಬಿಟ್ರೆ ಇವನ್ನೇ ಕರ್ಕೋಬೋದು ಕಣವ ಅಲ್ಲಿ ಬಿಡು. ಈಗ ಫ್ಯಾಮಿಲಿ ಡೇ ಅಂತ ಕುಟುಂಬದ ದಿವಸ, ಅದಕ್ಕ ಈಗ ನಾವೆಲ್ಲ ಒಂದು ಕುಟುಂಬದಂಗ ಇದೀವಲ್ಲ ಎಲ್ಲ ಸೇರ್ಕೊಬಿಟ್ಟು ತೋಟದಾಗ ಕುಂತ್ಕೊಂಡು ಜೊತೆನಾಗ ಊಟ ಮಾಡಮ್ಮ, ಪಾರ್ಟಿ ಮಾಡಮ್ಮ. ಪಾರ್ಟಿ ಅಲ್ಲ ಕಣ್ಣ, ಊಟ ನಿಂತ ಎಲ್ಲ ಅವ್ರವ್ರ ಮನೆಯಿಂದ ಕಟ್ಕೊ ಬರೋದು, ಎಲ್ಲ ಸೇರ್ಕೊಂಡು ಅಲ್ಲಿ ಒಟ್ಟಿಗೆ ಊಟ ಮಾಡೋದು ಹಂಚ್ಕೊಂಡು ತಿನ್ನೋದು. ಈಗ ನಮ್ಮ ಊರ್ನಾಗೆ ಪರ ಎಲ್ಲ ಮಾಡೋದಿಲ್ವಾ, ಅಮ್ಮ ಇದನ್ನ ಅಂತ ಅನ್ಕೊಂಡು ಎಲ್ಲ ಸೇರ್ಕೊಳ್ಳೋದಿಲ್ವಾ. ಈಗ ರಸ್ತೆಲೆ ಮಗ್ಲಲ್ಲಿ ಕುಂತ್ಕೊಂಡು ಊಟ ಮಾಡ್ಕತ್ತಿದ್ದು, ಈಗ ಒಸಿ ಪೆಂಡಾಲ್ ಹಾಕತ್ತೀನಿ ಅಷ್ಟೇ. ನಾಳೆ ಕಣ್ಣ ನಮ್ ಸಂಘದಲ್ಲಿ ಅಮ್ಮಂದ್ರ ದಿನ ನಾಳೆ ಮಾಡ್ತಾ ಇದೀವಿ, ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಬಂದ್ಬಿಡೋದು ತೋಟದ ತಾವಕ್ಕೆ ಊಟಕ್ಕೆ. ಸಂಕ ಕೂಗ್ದಲ್ಲ ಆತರ ಇನ್ನೊಂದ್ ಕಿತ ಕೂಗ್ಬಿಡು, ಅದು ಫ್ಯಾಕ್ಟ್ರಿ ಎಲ್ಲ ಬತ್ತದಲ್ಲ ಸೌಂಡು ಹಂಗ್ ಬತ್ತೈತೆ. ಹಂಗ್ ಬತ್ತೈತೆ ಮಾತಾಡಿದ್ರ ಹಂಗೆ ಮಾತಾಡ್ತಲೇ ಇರ್ತಾನೆ. ನಡೀವ್ ಗಂಟ್ಲಾರದ ಏನಾರ ತಗೋಬಾಗೆ ನನಗೂ ಸುಸ್ತಾಗದೆ ಕಣ, ಅದು ಬೇರೆ ಶಂಕ ಊದೂದ್ ಸಾಕಾಗೈತೆ, ಬಿಸಿಯಾಗ ಏನಾರ ತತ್ತಿ ನೀರು ತಕೋಬುವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೆ ಶಿವಮೂರ್ತಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಮೇ 19 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಮುಂಗಾರಿಗೆ ಕೃಷಿ ಇಲಾಖೆ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ. 20ರಂದು ಮಂಗಳವಾರ ಸುಧಾರಿತ ಹಿಪ್ಪುನೇರಳೆ ತಳಿಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂಕೆ ರಘುನಾಥ್ ಅವರೊಂದಿಗೆ ಸಂದರ್ಶನ. ಯಾವುದೇ ಹಿಪ್ಪುನೇರಳೆ ತಳಿನ ಅಭಿವೃದ್ಧಿ ಮಾಡೋಕ್ಕಿಂತ ಮುಂಚೆ ಕೆಲವು ಅಂಶಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅಭಿವೃದ್ಧಿ ಮಾಡ್ತೀವಿ. ಮೊದಲನೇದು ಏನು ಅಂದರೆ ಅಧಿಕವಾದ ಇಳುವರಿ. ಎಲ್ಲ ರೈತರಿಗೂ ಇಳುವರಿ ಭಾಳ ಮುಖ್ಯವಾದ ಅಂಶ. ಇದಲ್ಲದೆ ನಾವು ಅಭಿವೃದ್ಧಿ ಮಾಡಿದ ತಳಿ ಕೂಡ ಅನೇಕ ರೀತಿಯಾದ ವಾತಾವರಣ ಮತ್ತು ನೀರಿನ ಸೌಲಭ್ಯ ಇಲ್ಲದ ಕಡೆ, ಅಂದರೆ ಎಲ್ಲಿ ಶುಷ್ಕವಾದ ವಾತಾವರಣ ಇರುತ್ತೆ ಅಲ್ಲಿ, ಮತ್ತು ಈ ರೀತಿಯಾದ ಕೆಲವು ನೈಸರ್ಗಿಕವಾದ ವಾತಾವರಣದಲ್ಲಿ ಬೆಳೆಯುವಂಥ ತಳಿಗಳನ್ನ ಅಭಿವೃದ್ಧಿ ಮಾಡೋಕ್ಕೆ ನಾವು ವಿಶೇಷವಾದ ಒಂದು ಗಮನವನ್ನು ಹರಿಸ್ತೀವಿ. 21ರಂದು ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿ ಮೇವಿನ ಬೆಳೆಗಳ ಬೇಸಾಯ ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಮತ್ತು ಮಂಡ್ಯ ತಾಲೂಕು ಹುಲಿಕೆರೆ ಗ್ರಾಮದ ಎನ್ ನಿತ್ಯಾನಂದ. ಒಂದು ಸೈಲೇಜ್ ಕೊಡ್ತಾ ಇದ್ದೀವಿ, ಜೊತೆಗೆ ಕಡಲೆ ಹಿಂಡಿ ಕೊಡ್ತಾ ಇದ್ದೀವಿ. ಕಡಲೆ ಹಿಂಡಿ, ಮಿನರಲ್ ಮಿಕ್ಸ್ಚರ್, ಇದು ಮೂರನ್ನ ನಾವು ಹಸುಗೆ ಉದುರಿಸಿ, ಇದರಲ್ಲೇ ಎಲ್ಲ ಕಂಪ್ಲೀಟು ಪೋಷಕಾಂಶ ಇರುತ್ತೆ. ಅದರಿಂದ ನಾವು ಕಡಲೆ ಹಿಂಡಿ ಮಾತ್ರ ಸ್ವಲ್ಪ ಪ್ರೋಟೀನ್ ಯುಕ್ತ ಜಾಸ್ತಿ ಇರೋದ್ರಿಂದ ಕಡಲೆ ಹಿಂಡಿ ಮಿನರಲ್ ಮಿಕ್ಸ್ನ ಜಾಸ್ತಿ ಕೊಡ್ತಾ ಇದೀವಿ, ಯಾಕಂದ್ರೆ 105 ಗ್ರಾಮ್ ಕೊಡ್ತಾ ಇದೀವಿ. ಜೊತೆಗೆ ವಾರಕ್ಕೊಂದ್ಸಲ ಸುಂಡು ನೀರು ಕೊಡಿಸ್ತೀವಿ ಹಸುಗೆ, ಇಷ್ಟನ್ನ ಮಾಡ್ತೇವೆ. 22ರಂದು ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿ ರೈತ ಉತ್ಪಾದಕ ಕಂಪನಿಯ ನಿರ್ವಹಣೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೊಳ್ಳೇಗಾಲ ತಾಲೂಕು ಕಾಮಗೆರೆಯಲ್ಲಿರುವ ಕೊಳ್ಳೇಗಾಲ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಲಲಿತಾ ಹಾಗೂ ಅಧ್ಯಕ್ಷರಾದ ಪಿ ಮಹದೇವಪ್ಪ. ಸರ್, ಮೊದಲಿಗೆ ನಾವು ಒಂದು ಭಾಗ ಯಾವ ಭಾಗದಲ್ಲಿ ನಾವು ಯಾವ ಬೆಳೆಯ ಆಧಾರದ ಮೇಲೆ ಕಂಪ್ನಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮೊದಲಿಗೆ ನಾವು ಯೋಜನೆ ಮಾಡ್ಕೋಬೇಕು. ಅದರಲ್ಲಿ ಎಷ್ಟು ಹಳ್ಳಿಗಳು ಬರಬೇಕು, ಯಾವ್ಯಾವ ಪಂಚಾಯತಿಂದ ನಾವು ತೊಗೊತೀವಿ, ಸೊ ಅದಕ್ಕೆ ಆದಂತಹ ಮಾನದಂಡಗಳನ್ನ ನಾವು ಇಟ್ಕೊಂಡು, ರೈತರು ಅಂದರೆ ಸ್ಮಾಲ್ ಫಾರ್ಮರ್ಸ್ ಇರ್ತಾರೆ, ಸಣ್ಣ ರೈತರು, ಅತಿ ಸಣ್ಣ ರೈತರು, ದೊಡ್ಡ ರೈತರು, ನಾವು ಯಾವ ರೀತಿ ತೊಗೋಬೇಕು, ಯಾವ ಕೆಟಗರಿ ಅಥವಾ ಯಾವ ರೈತರನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ ನಾವು ತೋಟಗಾರಿಕೆ ಇಲಾಖೆ ಏನು ಮಾಡಿರೋ ತೋಟಗಾರಿಕೆ ಬೆಳೆಗಳು, ಕೃಷಿ ಇಲಾಖೆ ಏನು ಮಾಡಿದರೆ ಕೃಷಿ ಬೆಳೆಗಳು, ಇಲ್ಲಿ ಎರಡೂ ಬೆಳೆಯುವಂಥ ರೈತರನ್ನ ನಾವು ಆಯ್ಕೆ ಮಾಡಿಕೊಂಡು 1,000 ಜನರಿಗೆ ಒಂದು ಕಂಪ್ನಿಯನ್ನು ಕಟ್ಟಬೇಕಾಗುತ್ತೆ. 23ರಂದು ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ, ನಂತರ ನಮ್ಮ ನಿಲಯದಿಂದ ಸಂಶೋಧನಾ ಸಾರ. ಮೇ 24 ಶನಿವಾರ ಜೈವಿಕ ಶಿಲೀಂಧ್ರನಾಶಕ ಮತ್ತು ಜಂತುನಾಶಕ ಬಳಕೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಸನತ್ಕುಮಾರ್ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ಎನ್ ಪುಷ್ಪ. ನಮಗೆ ಹೆಚ್ಚಾಗಿ ಸಸಿ ಸಾಯುವ ರೋಗ, ನಾವು ಬಿತ್ತನೆ ಮಾಡಿ ಒಂದು 15 ದಿನಕ್ಕೆ ಸಸಿ ಸಾಯುವ ರೋಗ ಬರ್ತದೆ. ಆಮೇಲೆ ಹೂ ಬಿಡೋ ಹಂತದಲ್ಲಿ ಫಿಜಿರೆಂಬಿಲ್ಟ್ ಅಂತಕ್ಕಂಥದ್ದು ಇವು ಕಾಮನ್ ಆಗಿರ್ತದೆ, ಇದರಲ್ಲಿ ಬರ್ತದೆ. ಸೊ ಹಂಗಿರುವಾಗ ನಾವು ಇದನ್ನು ಬೀಜೋಪಚಾರವಾಗಿ, ಮೊದಲೇ ಹೇಳ್ದಂಗೆ ಬೀಜೋಪಚಾರವಾಗಿ 5 ಗ್ರಾಮ್ 1 ಕೆಜಿ ಬೀಜಕ್ಕೆ ಬೀಜೋಪಚಾರವಾಗಿ ಮಾಡಿರಬೇಕು. ಮತ್ತು ನಾವು ಮಣ್ಣಿಗೆ ಕೂಡ ನಾವು ಏನು ಎನ್ರಿಚ್ಡ್ FOM ಅಂತ ಹೇಳಿದ್ವಲ್ಲ ಗೊಬ್ಬರ ಜೊತೆ, ಅದನ್ನು ನಾವು ಹಾಕೋದ್ರಿಂದ ಈ ರೋಗಗಳು, ಈ ಫಿಜಿರೆಮಿಂದ ಬರ್ತಕ್ಕಂಥವು, ಸ್ಕ್ಲೀರೋಷಮಿಂದ ಬರ್ತಕ್ಕಂಥವು, ರೈಜೊಕ್ಟೋನದಿಂದ ಬರ್ತಕ್ಕಂಥವು, ಪಿತಮಿಂದ ಬರ್ತಕ್ಕಂಥವು, ಈ ಸಸ್ಯಸಾಯ ರೋಗಗಳು ಇವೆಲ್ಲನೂ ಹತೋಟಿ ಆಗ್ತದೆ ಸರ್. 25ರಂದು ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಫಿಲಮ್ನಾಗೆ ಹೀರೋ ಮಾಡ್ತೀನಿ ಇಂದೆಲ್ಲ ಪರಿಚಯ ಮಾಡ್ಕೊಂಡಿದೇನೋ ಅಂತ ಕೇಳಿದೆ. ಓಲಿ ಬಿಡು, ಏನೀಗ ಎಂತೆಂತವ್ರೆ ಆಯ್ತವ್ರೆ, ನಾನಾಗ್ಬಾರ್ದು ಅಂತ ಹೇಳಿದ್ದು ಏನಿಲ್ಲ ಬಿಡು, ಆಗ್ವಂತೆ ಅಲ್ಲ ಕವು, ಕಾಲ ಓದಿಕಂಬಂದ್ರೆ ಮನ್ಸ ಏನ್ ಬೇಕಾದ್ರೂ ಆಗ್ಬೋದು. ಜಯಣ್ಣ ಹೀರೋ ಜೀರೋ ಆಗ್ಬಹುದು, ಜೀರೋ ಹೀರೋ ಆಗ್ಬಹುದು. ಹೌದು, ಆಮೇಲೆ ಹೋದ್ರೆ ಜೀರೋ ಅಂತ ಇಲ್ವೇ ಇಲ್ಲ, ಏನಿದ್ರು ಹೀರೋ ಹೀರೋನೇ ಇಲ್ಲಿ ಬಿಡಪ್ಪ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ಮೈಸೂರು ಹಾಗೂ ಚಾಮರಾಜನಗರದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಲಿದೆ. ವಿಜಯನಗರ, ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಬಳ್ಳಾರಿ, ಯಾದಗಿರಿ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಹಾಗೂ ಗದಗದಲ್ಲಿ ಮುಂದಿನ ಮೂರು ದಿನ ಸಾಧಾರಣ ಪ್ರಮಾಣದಲ್ಲಿ ವರ್ಷಧಾರೆಯಾಗಲಿದೆ. ಅಲ್ಲದೆ ಹಲವು ಜಿಲ್ಲೆಗಳಲ್ಲಿ ಮಳೆ ಬೀಳುವ ಸಂದರ್ಭದಲ್ಲಿ ಪ್ರತಿ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ರಾಜ್ಯದಲ್ಲಿ ಮಾರ್ಚ್ 1 ಮಾರ್ಚ್ 5 ವಾಡಿಕೆಯಂತೆ 51 mm ಮಳೆಯಾಗಬೇಕಿತ್ತು. ಆದರೆ 79 mm ಮಳೆಯಾಗಿದ್ದು ವಾಡಿಕೆಗಿಂತ 55% ಅಧಿಕವಾಗಿ ಸುರಿದಿದೆ. ಕರಾವಳಿ 84%, ಮಲೆನಾಡು 52%, ದಕ್ಷಿಣ ಕರ್ನಾಟಕ 54%, ಉತ್ತರ ಕರ್ನಾಟಕದಲ್ಲಿ 47% ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದಿದೆ. ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಉಡುಪಿ ಸೇರಿ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆ ಸುರಿದಿದೆ. ನೈಋತ್ಯ ಮುಂಗಾರು ಆಶಾದಾಯಕವಾಗಿರುವ ಹಿನ್ನೆಲೆ ಈ ಬಾರಿಯೂ ರಾಜ್ಯಾದ್ಯಂತ 1000 mm ಅಧಿಕ ಮಳೆ ಬೀಳಲಿದ್ದು ಕೃಷಿ ಚಟುವಟಿಕೆಗಳಿಗೆ ವರದಾನವಾಗಿದೆ ಎಂದು ವರದಿಯಾಗಿದೆ. ಜೂನ್ 1 ಸೆಪ್ಟೆಂಬರ್ 30 ವಾಡಿಕೆಯಂತೆ 852 mm ಮಳೆಯಾಗಬೇಕು. ಮುಂಗಾರು ಅವಧಿ ಚೆನ್ನಾಗಿದ್ದರೆ ಮಾತ್ರ ಉತ್ತಮ ಮಳೆಯಾಗುತ್ತೆ, ಇಲ್ಲದಿದ್ರೆ ವಾಡಿಕೆಗಿಂತ ಕಡಿಮೆ ಮಳೆ ಸುರಿಯಲಿದೆ ಎನ್ನಲಾಗಿದೆ. ಪ್ರತಿ ವರ್ಷ ಎಲ್ನಿನೋ ಮತ್ತು ಲಾನಿನಾ ಪರಿಸ್ಥಿತಿ ಮೇರೆಗೆ ಮುಂಗಾರು ಮಳೆ ಮೇಲೆ ಪರಿಣಾಮ ಬೀರುತ್ತೆ. ಕಳೆದ ವರ್ಷ ಲಾನಿನಾ ಪರಿಣಾಮದಿಂದ ಉತ್ತಮ ಮಳೆಯಾಗಿತ್ತು. ಈ ಬಾರಿಯೂ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರದಲ್ಲಿ ಲಾನಿನಾ ತಟಸ್ಥವಾಗಿದೆ. ಇದರಿಂದ ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಇತರೆ ಭಾಗಗಳಿಗಿಂತ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ವ್ಯಾಪ್ತಿಯ ಕರಾವಳಿಯಲ್ಲಿ ವಾಡಿಕೆಗಿಂತ 3101 mm ಅಧಿಕವಾಗಿ ಮಳೆ ಸುರಿಯಲಿದೆ. ಮಲೆನಾಡು ವ್ಯಾಪ್ತಿಯ ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನದಲ್ಲಿ ಒಟ್ಟು 1556 mm, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ತುಮಕೂರು, ಕೋಲಾರ, ಮಂಡ್ಯ ಸೇರಿ ದಕ್ಷಿಣ ಕರ್ನಾಟಕದಲ್ಲಿ ಒಟ್ಟು 369 mm ಮಳೆ ಸುರಿಯಲಿದೆ. ಬೆಳಗಾವಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಗದಗ, ಕಲಬುರಗಿ, ಹಾವೇರಿ, ಕೊಪ್ಪಳ ಮತ್ತು ರಾಯಚೂರು ಸೇರಿ ಒಟ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ 479 mm ಅಧಿಕ ವರ್ಷಧಾರೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಅಂದಾಜಿಸಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-25 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಸಮೀಕ್ಷೆಯನ್ನು ಮೇ 25ರವರೆಗೆ ವಿಸ್ತರಿಸಲಾಗಿದೆ. ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೈತ ಬಾಂಧವರೇ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಂಗಾರಿಗೆ ಕೃಷಿ ಇಲಾಖೆ ಯೋಜನೆಗಳನ್ನು ಕುರಿತ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ. ಈಗ ಕೃಷಿರಂಗ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಅಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗಡಿಗರು. ಹಾಲು ಮಲೆ ಏಳು ಮಲೆ ಎಪ್ಪತ್ತೇಳು ಮಲೆ ಮಾದೇವ್ಗೆ ಹುಗೆ ನೀ. ಹಾಲು ಮಲೆ ಏಳು ಮಲೆ ಎಪ್ಪತ್ತೇಳು ಮಲೆ ಮಾದೇವ್ಗೆ ಹುಗೆ ನೀ. ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮೇಲೆ ಮಾಯ್ಕಾರ್ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯಾ